ಪೂಜನಿಕ್ ಸಬ್ಜೆ ಯಾರಿ ತೈ ಗಿರಾನೆ ಮಸ್ತು ಮಸ್ತಾನ ಜುತಾಯಿ ಗಿರಾನೆ ಪೂಜನಿಕ್ ಸಬ್ಜೆ ಯಾರಿ ತೈ ಗಿರಾನೆ ಮಸ್ತು ಮಸ್ತಾನ ಜುತಾಯಿ ಗಿರಾನೆ ಮಸ್ತು ಮಸ್ತಾನ ಜುತಾಯಿ ಗಿರಾನೆ ಸಿಂಗಾರ ಮನಿ ದೇ ಮಾಮಯ ಕಸಾನೆ ದಿಲ್ ಮನಿ ಬೀತೆ ಖತಾಯ ಕನೆ ಸಿಂಗಾರ ಮನಿ ದೇ ಮಾಮಯ ಕಸಾನೆ ದಿಲ್ ಮನಿ ಬೀತೆ ಖತಾಯ ಬಿಷಪೆನೆ ಮಾಯಕ ಜಾಯಿ ಗ್ರಾನೆ ಮಸ್ತ್ ಮಸ್ತಾನ ಜಿತಾಯಿ ಗ್ರಾನೆ ಪೂಜನಿಕ್ ಸಬ್ಜೆ ಯಾರಿ ತೈ ಗಿರಾನೆ ಮಸ್ತ್ ಮಸ್ತಾನ ಜಿತಾಯಿ ಗ್ರಾನೆ ನಿಶಾನಾ ಸಿವಾ ಶರತೋ ಮನಾನೆ ಸ್ತೆ ಠಿಕಾನಾ ಕುಮಾರೇ ದೀದಗೆ ಭೂತು ನಿಶಾನಾ ಸಿವಾ ಶರತೋ ಮನಾನೆ ಸ್ತೆ ಠಿಕಾನಾ ಗ್ರಾನೆ ಕೀ ಮತೆ ಬಹಾಯಿ ಗ್ರಾನೆ ಮಸ್ತು ಮಸ್ತಾನಾ ಜಿತಾಯಿ ಗ್ರಾನೆ ಪೂಜನಿಕ್ ಸಬ್ಜೆ ಯಾರಿ ತೈ ಗಿರಾನೆ ಮಸ್ತ್ ಮಸ್ತಾನಾ ಜುತಾಯಿ ಗಿರಾನೆ ಮನಾ ದುನಿಯಾ ಖುಷಿ ತೋ ಕಾಫಿರಿ ತೋ ಎತ್ತಿ ಮಂಜಿಲೆ ಮುಸಾಫಿರಿ ಮನಾ ದುನಿಯಾ ಖುಷಿ ತೋ ಕಾಫಿರಿ ತೋ ಎತ್ತಿ ಮಂಜಿಲೆ ಮುಸಾಫಿರಿ ಇಷ್ಕ ದುನಿಯಾಯಾ ಖುದಾಯಿ ಗಿರಾನೆ ಮಸ್ತ್ ಮಸ್ತಾನಾ ಜುದಾಯಿ ಗಿರಾನೆ ಪೂಜನಿಕ್ ಸಬ್ಜೆ ಯಾರಿ ತೈ ಗಿರಾನೆ ಮಸ್ತ್ ಮಸ್ತಾನಾ ಜುದಾಯಿ ಗಿರಾನೆ ಪೂಜನಿಕ್ ಸಬ್ಜೆ ಯಾರಿ ತೈ ಗಿರಾನೆ ಮಸ್ತ್ ಮಸ್ತಾನಾ ಜುದಾಯಿ ಗಿರಾನೆ ಮಸ್ತ್ ಮಸ್ತಾನಾ